ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಭೋಜನ ಜಲ್ ಔರ್ ಶುದ್ಧ ವಾತಾವರಣ ಹಮಾರೇ ಜೀವನ ಕಾ ಮುಖ್ಯ ಆಧಾರ ಹೈ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಸಾಥ್ ಹೀ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ ಕ್ಷಮತಾ ಪರ್ ಚಿಂತಾಯೆ ಬಢಿ ಹೈ. ಏಕ್ ಮಹತ್ವಪೂರ್ಣ ಪ್ರಯಾಸ ಹೈ ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ ಪಾಂಚ ಸರ್ಕಾರ ಅನೇಕ ಪ್ರಯಾಸ ಕರ್ ರಹಿ ಹೈ. ಇಸ್ಕೆ ಲಿಯೆ ಪರಂಪರಿಕ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ ಹೈ ಬಲ್ಕಿ ಉಸ್ಕೆ ಲಿಯೆ ವ್ಯಾಲ್ಯೂ ಎಡಿಷನ್ ಕೆ ಸಮ್ಮಿಲಿತ ಪ್ರಯಾಸೋ ಸೆ ಆಜ್ ದೇಶ್ ಕೆ ಲಗ್ಭಗ 36 ಲಾಖ ಕಿಸಾನ್ 38 लाख हेक्टेयर क्षेत्र में जैविक खेती कर रहे हैं. इसके अतिरिक्त हमारे देश के अनेक ऐसे क्षेत्र हैं जहां आरण सुलभ कराने हेतु पीजीएस के अंतर्गत लार्ज एरिया सर्टिफिकेट का प्रावधान किया गया है में हो जाता है, जबकि सामान्य परिस्थितियों में इसमें 2 से 3 वर्ष का समय लगता है. प्रथम ऐसे प्रमाणीकृत जैविक क्षेत्र है. अभी हाल ही में संपूर्ण 2016 में सिक्किम राज्य पूर्ण जैविक कृषि राज्य के रूप में प्रमाणित हो चुका है. पूर्ण जैविक के लक्ष्य की ओर बढ़ना शुरू कर दिया है. जैविक उत्पादों को बाजार सुलभ कर बनाया गया है. जैविक खेती पोर्टल के जानकारी मंच और विपणन मंच के माध्यम से आशा है देश के सभी राज्य अपने जैविक क्षेत्रों का विस्तार करेंगे और देश में जैविक तथा जैविक एफपीओ द्वारा जैविक कृषि व्यापार में भागीदारी हमारे किसानों को अपनी आय 20% से अधिक की वृद्धि हो रही है. उम्मीद है पारंपरिक क्षेत्र के किसान भी किसानों की मुस्कान समृद्ध हिंदुस्तान की है पहचान. 220ಕ್ಕೂ ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತರದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ. ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕೆ ಆನಂದ ಕುಮಾರ್ ಅವರೊಂದಿಗೆ ಸಂದರ್ಶನ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆ ಆನಂದ್ ಕುಮಾರ್. ಆನಂದ್ ಕುಮಾರ್ ಅವರು ಕರ್ನಾಟಕ ಸಹಕಾರ ಕುಕ್ಕೂಟ ಮಂಡಳಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಪ್ರಮುಖ ಅಂಶವಾಗಿ ಕುಕ್ಕೂಟವನ್ನು, ಕೋಳಿ ಸಾಕಾಣಿಕೆಯನ್ನು ಮಾಡೋದನ್ನು ನಾವು ನೋಡ್ತೀವಿ. ಉದ್ಯಮವಾಗಿ ಇದನ್ನು ಅಭಿವೃದ್ಧಿಪಡಿಸುವಂತಹ ಅವಕಾಶಗಳು, ಈ ಎಲ್ಲ ವಿಚಾರಗಳನ್ನು ಕುರಿತಾಗಿ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಕರ್ನಾಟಕ ಸಹಕಾರ ಕುಕ್ಕೂಟ ಮಂಡಳಿಯಿಂದನೂ ಸಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಕುರಿತಾಗಿ ಡಾಕ್ಟರ್ ಕೆ ಆನಂದ್ ಕುಮಾರ್ ಅವರಿಂದ ನಾವು ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಡಾಕ್ಟರ್ ಆನಂದ್ ಕುಮಾರ್ ಅವರೇ. ಕಾರ್ಯಕ್ರಮಕ್ಕೆ ಅವರದೇ ಆದ ಒಂದು ಬಿಡುವಿನ ವೇಳೆಯಲ್ಲಿ ಅವರದೇ ಆದ ರೀತಿಯಲ್ಲಿ ನಡೆಸ್ತಿದ್ದಂತಹ ಉಪಕಸುಬು ಅಂತಲೂ ಹೇಳ್ಬೋದು. ಇದೊಂದು ಉದ್ಯಮವಾಗೂ ಬೆಳೆಸುವಂತಹ ಅವಕಾಶಗಳಿದೆ. ಆ ಕುಟುಂಬ ಎಲ್ಲ ಸದಸ್ಯರು ಮನಸ್ಸು ಮಾಡಿದ್ರೆ ಆರ್ಥಿಕ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶಗಳಿದೆ, ಅವರಿಗೆ ಸಹಯೋಗವನ್ನು ನೀಡ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆನಂದ್ ಕುಮಾರ್ ಅಂತ. ಕರ್ನಾಟಕ ಸಹಕಾರ ಕುಟುಂಬ ಮಂಡಳಿ ಬಗ್ಗೆ ಸುಮಾರು ರೈತರಿಗೆ ಅಷ್ಟಾಗಿ ಅರಿವಿಲ್ಲ. ಮುಖ್ಯವಾಗಿ ಈ ಕೋಳಿ ಸಾಕಾಣಿಕೆ ಬಗ್ಗೆ ರೈತರಿಗೆ ಹೆಚ್ಚಾಗಿ ಪ್ರಚಾರ ಮಾಡುವ ಒಂದು ಉದ್ದೇಶದಿಂದ ತರಬೇತಿ ಕೊಡಬೇಕು ಮತ್ತು ಕರ್ನಾಟಕ ಸಹಕಾರ ಕುಟುಂಬ ಮಂಡಳಿ ಕಾರ್ಯನಿರ್ವಹಿಸುತ್ತೆ. ನಮ್ಮ ಕರ್ನಾಟಕ ಸಹಕಾರ ಕುಕ್ಕೂಟ ಮಂಡಳದಲ್ಲಿ ವಾಡ ಮತ್ತು ಬೆಳಗಾವಿ ವಿಭಾಗ, ಈ 5 ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರು ಕಾರ್ಯನಿರ್ವಹಿಸುತ್ತಾರೆ. ಮುಖ್ಯವಾದ ಉದ್ಯಮವನ್ನು ಮತ್ತಷ್ಟು ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಹಾಗೂ ಹಿತ್ತಲ ಕೋಳಿ ಅಂತ ಒಂದು ಉದ್ದೇಶವಾಗಿದೆ. ಮುಖ್ಯ ಉದ್ದೇಶ ಅಂದರೆ ಸಹಕಾರ ಗೊತ್ತಿರ್ಬೋದು, ಸಹಕಾರ ಅಂದರೆ ಸಹಕಾರ ಈ ಸಂಘದ ಎಲ್ಲ ಸದಸ್ಯರುಗಳು ಮುಖ್ಯವಾಗಿ ಹಿತ್ತಲ ಕೋಳಿ ಬೇಸಾಯವನ್ನು ಮಾಡ್ತಿದ್ದಾರೆ. ಇದಲ್ಲದೆ ಹೆಚ್ಚಾಗಿ ಜನಪ್ರಿಯತೆ ಮಾಡಬೇಕಂತ ನಾವು ಕೆಲವೊಂದು ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದೀವಿ, ಹಾಗೆ ಹಮ್ಮಿಕೊಂಡಿದ್ದೇವೆ. ಮುಖ್ಯ ಉದ್ದೇಶಗಳಂದರೆ ವಿದೂಷಿತ ಕೋಳಿ ಸಾಕಾಣಿಕೆ ಇವೆಲ್ಲ ಜೊತೆಗೆ ಮುಖ್ಯವಾಗಿ ಎಲ್ಲ ರೈತರಿಗೆ ತರಬೇತಿನ ರೈತರಿಗೆ ಕೊಡ್ತಾ ಇದೆ. ಇದು 5 ದಿವಸಗಳ ತರಬೇತಿ. ಈ ತರಬೇತಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆ ಮೈಸೂರು ವಿಭಾಗದ 8 ಜಿಲ್ಲೆಗಳಿಂದ ಆಯ್ದ ರೈತರುಗಳಿಗೆ ನಾವು ತರಬೇತಿ ಕೊಟ್ಟು ಮತ್ತು ನಮ್ಮ ಸರ್ಕಾರಿ ಸ್ವಾಮ್ಯದ ಕುಕ್ಕುವಾಗಿ ಅವರಿಗೆ ಕುಕ್ಕುಟ ಮಾಧ್ಯಮ ಬಗ್ಗೆ ಅವರಿಗೆ ನಾವು ಹೆಚ್ಚಿನಾಗಿ ನಾವು ತಿಳುವಳಿಕೆ ನೀಡಬಹುದಾಗುತ್ತೆ. ಇದೊಂದು ಮುಖ್ಯ ಉದ್ದೇಶ. ಎರಡನೇ ಉದ್ದೇಶ, ಸಣ್ಣ ಮಟ್ಟದಲ್ಲಿ 500 ಅಥವಾ 1000 ಕೋಳಿ ಸಾಕಾಣಿಕೆಯಲ್ಲಿ BPL ಪಟ್ಟ ಮೊಟ್ಟೆ ಕೋಳಿ ಸಾಕಾಣಿಕೆ ಇರ್ಬೋದು, ಇದನ್ನು ಅವ್ರಿಗೆ ಪ್ರೇರೇಪಿಸಲು ನಾವು ಸುಮಾರು ಯೋಜನೆ ಹಾಕ್ಕೊಂಡಿದ್ದೇವೆ. ಸುಮಾರು ರೈತರಿಗೆ ಕೋಳಿ ಘಟಕಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಜೊತೆಗೆ ಮುಖ್ಯವಾಗಿ ತರಬೇತಿ ರೈತರಿಗಲ್ಲದೆ ಇರುವ ಸುಮಾರು ಕುಕ್ಕುಟ ಕ್ಷೇತ್ರಗಳಿಗೆ, ಕೆಸರಘಟ್ಟ ಇರ್ಬೋದು, ಮುಖ್ಯವಾಗಿ ಹೆಸರುಘಟ್ಟ ಬೆಳಗಾವಿ ಇರ್ಬೋದು, ಒಂದು ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವರಿಗೆ ಆ ಕ್ಷೇತ್ರದಲ್ಲಿ ಯಾವ್ಯಾವ ಕೆಲಸ ಆಗ್ತಿದೆ, ಕುಕ್ಕುಟ ಕ್ಷೇತ್ರದಲ್ಲಿ ಆಧುನಿಕ ಪುನಶ್ಚೇತನ ತರಬೇತಿ ನಾವು ಹಮ್ಮಿಕೊಳ್ತೇವೆ. ಸುಮಾರು ನಮ್ಮ ಒಂದು ವಿಭಾಗದಲ್ಲಿ ಈ ಬಾರಿ 50 ವೈದ್ಯಾಧಿಕಾರಿಗಳನ್ನು ಅಥವಾ ವಿಶೇಷ ತಜ್ಞರನ್ನು ನಾವು ಕರೆಸಿ ಅವರಿಂದ ಪಶುವೈದ್ಯರಿಗೆ ಕುಕ್ಕುಟ ಉದ್ದಿಮೆಯಲ್ಲಿ ನಡೀತಿರುವ ಹೊಸ ಹೊಸ ಪ್ರಯೋಗಗಳು ಅವ್ರಿಗೆ ತಿಳಿಸ್ತೇನೆ, ಅವ್ರನ್ನವ್ರಿಗೆ ಹೊಸ ವಿಷಯಗಳ ಬಗ್ಗೆ ಅವ್ರಿಗೆ ಅರಿವು ಮಾಡಿಕೊಡ್ತೇವೆ. ಜೊತೆಗೆ ಕುಕ್ಕುಟ ಮಾಧ್ಯಮದಲ್ಲಿ ಕೊಟ್ಟ ಕುಕ್ಕುಟ ಉದ್ಯಮದಲ್ಲಿ ತೊಡಗಿಕೊಡ್ತೇವೆ. ಇದಲ್ಲದೇ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಬಿಪಿಎಲ್ ಪಟ್ಟಿಯಲ್ಲಿರುವಂಥ ಕೋಳಿಯ ಬಗ್ಗೆ ಹೆಚ್ಚಿನ ತರಬೇತಿ ನಾವು ಕೊಡ್ತಾ ಇದ್ದೇವೆ. ಬಹುಶಃ ಮುಖ್ಯವಾದ ಒಂದು ಯೋಜನೆ ಅಂದರೆ ರೈತರಿಗೆ 20 ನಾಟಿ ಕೋಳಿ ಮರಿಗಳನ್ನು, 5 ವಾರದ ಮರಿಗಳನ್ನು ನಾವು ಹಂಚುವ ಅಥವಾ ವಿತರಿಸುವ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಈಗಾಗಲೇ ನಮ್ಮ ಮೈಸೂರು ವಿಭಾಗದಲ್ಲಿ 127,000 ಇದ್ದೇವೆ. ಈಗಾಗಲೇ ಫಲಾನುಭವಿಗಳನ್ನು ಗುರುತಿಸುವ ಕಾರ್ಯಕ್ರಮ ನಡೆದು ಹೋಗಿದೆ. ನಮ್ಮ ಸುಮಾರು ಪ್ರತಿಯೊಬ್ಬರಿಗೆ 20 ಕೋಳಿಯಂತೆ ಪ್ರತಿಯೊಂದು ತಾಲೂಕಿನಲ್ಲಿ 106 ಫಲಾನುಭವಿಗಳು BV380 ಕಾರ್ಯಕ್ರಮ. ಬಹುಶಃ ನಮ್ಮ ದೇಶದಲ್ಲಿ ಮಕ್ಕಳಿರ್ಬೋದು ಅಥವಾ ವಯಸ್ಕರಿರ್ಬೋದು ಸಸಾರಜನಕ ಹೊರೆದು ಕಾಣ್ತಾ ಇದೆ. ಮುಖ್ಯವಾಗಿ ಅವರು ಸಸಾರಜನಕ ತೆಗೆದುಕೊಳ್ಳಲು ತುಂಬ ಕಡಿಮೆ ಆಗ್ತಿದೆ. ಯಾಕೆಂದರೆ ಇವತ್ತು ಭಾರತೀಯನಿಗೆ ಪ್ರತಿನಿತ್ಯ 60 ಗ್ರಾಂ ಪ್ರೋಟೀನ್ ಬೇಕಾಗುತ್ತೆ, ಸಸಾರಜನಕ ಬೇಕಾಗುತ್ತೆ. ಇದನ್ನು ಬುದ್ಧಿ ಬೆಳವಣಿಗೆ ಕಡಿಮೆ ಇರ್ಬೋದು ಅಥವಾ ನಾನಾ ರೋಗಗಳಿಗೆ ತುತ್ತಾಗಬಹುದು, ಅವರಿಗೊಂದು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಆಗುತ್ತೆ. ಕುಟುಂಬಕ್ಕೆ ಆಗುವಷ್ಟು ಸಸಾರಜನಕ ಮೊಟ್ಟೆ ರೂಪದಲ್ಲಿರ್ಬೋದು, ಮಾಂಸದ ರೂಪದಲ್ಲಿರ್ಬೋದು, ಅವರ ಒಂದು ಕುಟುಂಬ ಯೋಜನೆ. ಈ BV380 ಅನ್ನೋ ಒಂದು ಹೊಸ ಒಂದು ತಳಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಈಗಾಗಲೇ ನಮ್ಮ 22 ವಾರದ BV380 ಕೋಳಿಯನ್ನು ಕೊಡ್ತೇವೆ ಮತ್ತು ಜೊತೆಗೆ ಪಂಜರವನ್ನು ಕೊಡ್ತೇವೆ. ರೈತರು ಖರೀದಿಸುವ ಒಂದು ಮೊಟ್ಟೆಯನ್ನು ಕೊಡುತ್ತದೆ, ಹಾಗಾಗಿ 300-320 ಮೊಟ್ಟೆಗಳನ್ನು ಪಡೆಯಬಹುದು. ಅವನ ಕುಟುಂಬಕ್ಕೆ ಒಂದಾಗುತ್ತೆ, ಹಾಗೂ ಅವರ ಒಂದು ಕುಟುಂಬಕ್ಕೆ ಒಂದು ಕಾಯಿಲೆಗಳು ಬರುವಂಥ ಒಂದು ಘಟನೆಗಳು ಕಡಿಮೆ ಆಗುತ್ತೆ ಮತ್ತು ಒಂದು ಕುಟುಂಬದ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿ ಹೊಂದುತ್ತೆ. ಒಂದು ಕಾರಣದಿಂದಾಗಿ ನಾವು ಯೋಜನೆ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಎಲ್ಲ ಒಂದು ನಮ್ಮ ವಿಭಾಗದಲ್ಲಿರುವ ಎಲ್ಲ ಜಿಲ್ಲೆಗಳಿಗೆ ಪ್ರತಿಯೊಂದು ತಾಲೂಕಿಗೆ ನಾವು ಪಂಜರಗಳು ಮತ್ತು ಕೋಳಿನ ಹಂಚಿದ್ದೇವೆ. ಇವತ್ತು ಭಾರತದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 78% ಜನ ಮಾಂಸದಿಂದ ಮೊಟ್ಟೆಯ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಮೊಟ್ಟೆ ಬಳಕೆ ದಿನನಿತ್ಯ ಭಾರತೀಯ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಪ್ರತಿಯೊಬ್ಬ ಭಾರತೀಯನಿಗೆ 1/2 ಮೊಟ್ಟೆ ಕೊಡಬೇಕು. ನಾವು ಕೇವಲ 70 ಮೊಟ್ಟೆಗಳನ್ನು ನಾವು ತಗೊಳ್ತಾ ಇದ್ದೀವಿ. ಇದರಿಂದಾಗಿ ಒಬ್ಬ ಮನುಷ್ಯನ ಜೀವಿತ ಅವಶ್ಯಕತೆ ಮುಖ್ಯ ಕಾರಣ ಅಂದರೆ ಅವರು ಹೆಚ್ಚಿನ ಒಂದು ಮಾಂಸ ಇರ್ಬೋದು ಮೊಟ್ಟೆ ಇರ್ಬೋದು ಹೆಚ್ಚಾಗಿ ಅವರು ತಿಂತಾರೆ. ಹಾಗೆ ಅವರಿಗೆ ಒಂದು ಜೀವಿತಾವಧಿ ಹೆಚ್ಚು ರೋಗಗಳು ಬರುತ್ತೆ, ತುಂಬ ಕಡಿಮೆ ಜೀವ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. 10 ಲಕ್ಷ ಮೊಟ್ಟೆಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. 1,80,000 ಉತ್ಪಾದನೆ ಮಾಡಿದ್ರು ಗ್ರಾಮೀಣ ಮಟ್ಟದಲ್ಲಿ ಹೇಳಿದೆ, ಆದರೆ ಗ್ರಾಮೀಣ ಪ್ರದೇಶದಲ್ಲಿ 50% ಕಡಿಮೆ ಇದೆ. ಹಾಗಾಗಿ ನಮ್ಮ ಮಹಾಮಂಡಳಿಯಿಂದ ವಿವಿಧ ಖಾದ್ಯಗಳನ್ನು ತಯಾರಿಕೆ ಮಾಡಿ ಅದನ್ನು ಮಾರಾಟ ಮಾಡಿ ಅದರಲ್ಲಿ ಅವರು ಆರ್ಥಿಕ ಸಬಲೀಕರಣ ಮಾಡಿಕೊಂಡಿವೆ. ಅವರೇ ತರಬೇತಿ ನೀಡುವ ಸಮಯದಲ್ಲಿ ಎಲ್ಲ ಖಾದ್ಯಗಳನ್ನು ತಯಾರು ಮಾಡಿ ಅವರೇ ಖಾದ್ಯಗಳನ್ನು ಮಾರಾಟ ಮಾಡಿ ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಆರ್ಥಿಕ ಸಬಲೀಕರಣ ಮಾಡಿಕೊಳ್ಳುವ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಕರ್ನಾಟಕ ಸಹಕಾರ ಕೂಟ ಮಂಡಳಿ ಸಹಕಾರ ಸಂಘಗಳ ಒಂದು ಸ್ವಂತವಾಗಿ ಬೆಳೆದು ಕೋಳಿಗಳ ಅಥವಾ ಮೊಟ್ಟೆಗಳಲ್ಲಿ ಬೆಳೆದು ಅದನ್ನು ಮಾರಾಟ ಮಾಡುವ ಒಂದು ಉದ್ದೇಶದಿಂದಾಗಿ ನಾವು ಮಹಾಮಂಡಳ ರೈತರುಗಳು ಕುಕ್ಕುಟ ಮಾಧ್ಯಮದಲ್ಲಿ ಉದ್ದಿಮೆಯನ್ನು ತೊಡೆದುಕೊಂಡು ಹೆಚ್ಚಾಗಿ ಮೊಟ್ಟೆ ಉತ್ಪಾದನೆ ಮಾಡಿ ಅಥವಾ ಹೆಚ್ಚಿನ ಒಂದು ಎತ್ತರಕ್ಕೆ ಬೆಳೆಯಲು ಸಹಾಯ ಆಗುತ್ತೆ. ಉದ್ದೇಶದಿಂದ ನಾವು ಸಂಘಗಳನ್ನು ಅವರ ಸಂಘಗಳಿಗೆ ಯಾರು ಸಂಘದಲ್ಲಿರುವ ಒಂದು ಸದಸ್ಯರುಗಳಿಗೆ ನಮ್ಮ ಮಹಾಮಂಡಳದಿಂದ ಜೊತೆಗೆ ಈಗ ಈ ವರ್ಷದಲ್ಲಿ ನಾವು ಈ ಬಿಸಿ ಊಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಕೊಡಬಹುದು ಒಂದು ಹೊಸ ಕಾರ್ಯ ಎಲ್ಲ ಶಾಲೆಗಳಿಗೆ ಒಂದು ಕಡಿಮೆ ದರದಲ್ಲಿ ಮೊಟ್ಟೆಗಳನ್ನು ಸರಬರಾಜು ಮಾಡೋದಕ್ಕಂತ ಒಂದು ಉದ್ದೇಶ ಹಮ್ಮಿಕೊಂಡಿದ್ದೇವೆ. ಆ ಕೋಳಿ ಜೊತೆಗೆ ಪಂಜರನೂ ಕೊಡುವಂಥದ್ದು ಇದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ಅಲ್ಲಿಯ ಒಂದು ಈ ಸಸಾರಜನಕದ ಕೊರತೆಯನ್ನು ನೀಗಿಸೋದಕ್ಕೆ ಆಹಾರದಲ್ಲಿ ಅವರ ಆಹಾರದ ಒಂದು ಕುಟುಂಬಕ್ಕೆ ಬಳಕೆ ಮಾಡಬಹುದು, ಉಳಿದ ಮೊಟ್ಟೆಗಳು ಮಾರಾಟ ಉಳಿದಿದ್ದನ್ನು ಬೇಕಾದ್ರೆ ಮಾರಬಹುದು. ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಅವ್ರಿಗೆ. ಒಂದು ಮೊಟ್ಟೆ 6 ರೂಪಾಯಿ, 10 ಮೊಟ್ಟೆಗೆ 60 ರೂಪಾಯಿ, ದಿವಸಕ್ಕೆ 2,000 ರೂಪಾಯಿ ಮೊಟ್ಟೆ. ಇನ್ನು ಸರಿ ಇದನ್ನು ಮಾಡ್ಕೊಳ್ತೀವಿ ಏನಾದ್ರು ಅದಕ್ಕೆ ಬೇಕಾದಂತಹ ಸಹಾಯಧನ ಸಿಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಬಳಕೆ ಈ ಆಹಾರ ಭದ್ರತೆಯ ವಿಷಯನೂ ಇಲ್ಲಿ ಬರುತ್ತೆ. ಹೌದು ಸರ್. ಹಂಗೆ ಪೌಷ್ಟಿಕಾಂಶದ ಭದ್ರತೆ ಅದು ತಯಾರಿಕರಿಗೆ ಅವರಿಗೆ ಒಂದು ಉದ್ಯೋಗ ಆಗುತ್ತೆ, ಅಲ್ಲಿಯ ಗ್ರಾಮೀಣ ಪ್ರದೇಶದವರಿಗೆ ಸುಲಭ ದರದಲ್ಲಿ ಗುಣಮಟ್ಟದ ಉತ್ಪನ್ನಗಳು ಸಿಗುತ್ತೆ, ಅವರಿಗೆ ಒಂದು ಅಲ್ಲಿಗೆ ಉಪಕಸಬಾಗಿ ಅವರು ಒಂದು ಉಪಕಸಬಾಗಿ ಆಗುತ್ತೆ. ಮಹಾಮಂಡಲ ಕಾರ್ಯಕ್ರಮ ನಡೆಸಿರುತ್ತೆ. ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿ ನಡೆಸ್ಕೊಂಡು ಬರ್ತಾ ಇದನ್ನ ಬಯಸ್ತಾರೆ, ಅವರಿಗೆ ಪೂರೈಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಡಾಕ್ಟರ್ ಆನಂದ್ ಕುಮಾರ್ ಅವರೇ ಹೇಳಿ, ಈಗ ನಂಬ್ತಾರೆ ಇದು ಒಂದು ಬಿಡುವಿನ ವೇಳೆಯ ಚಟುವಟಿಕೆಯಾಗಿರುತ್ತೋ ಹಿತ್ತಲ ಕೋಳಿ ಸಾಕಾಣಿಕೆ, ಅಥವಾ ಪೂರ್ಣ ಕಾಲವನ್ನು ಏನಾದರೂ ಬಯಸುತ್ತಾ ಜೊತೆಗೆ ಪರಂಪರೆಯಿಂದ ಅದನ್ನು ಅವರಿಗೆ ಪರಿಚಯಿಸುವಂಥದ್ದು, ಕಡಿಮೆ ಅವಧಿಯಲ್ಲೇ ಹೆಚ್ಚು ತೂಕ ಪಡೆಯುವಂಥವು, ಅಥವಾ ನೀವು ಮೊಟ್ಟೆಗಾಗಿ ಅಥವಾ ಮಾಂಸಕ್ಕಾಗಿ ಸಾಕಾಣಿಕೆ ಮಾಡುವಂಥದ್ದು, ಈ ಗಿರಿರಾಜ ಅಂತ ನಾವು ನೋಡಿದ್ವಿ, ಖಡಕ್ನಾಥ್ ಅಂತ ನೋಡ್ತಾ ಇದ್ದೀವಿ, ಹಾಗಾಗಿ ಸ್ಥಳೀಯ ತಳಿಗಳಲ್ಲದೆ ಅಭಿವೃದ್ಧಿಪಡಿಸಲಾದಂತಹ ತಳಿಗಳು. ಈಗ ಮುಖ್ಯವಾಗಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ಕುಕ್ಕುಟ ಉದ್ಯಮ ಇದೆ, ಒಂದು ಕೈಗಾರಿಕೆ ಇವತ್ತು ಕುಕ್ಕುಟ ಮಾಧ್ಯಮದಿಂದ, ಕುಕ್ಕುಟ ಉದ್ದಿಮೆಯಿಂದ, ಕುಕ್ಕುಟ ಸಾಕಾಣಿಕೆಯಿಂದ ಸುಮಾರು ಒಂದು ಕಾಲದಲ್ಲಿ ಇದನ್ನು ಹೇಳಿದಾಗೆ ಹಿತ್ತಲ ಕೋಳಿ ಸಾಕಾಣಿಕೆ ಅಂತ ಒಂದು ಕೆಳಮಟ್ಟದಲ್ಲಿತ್ತು, ಅದು ಕುಕ್ಕುಟ ಉದ್ಯಮವು ತುಂಬ ಕೆಳಮಟ್ಟದಲ್ಲಿತ್ತು, ಕೆಳ ಹಂತದಲ್ಲಿತ್ತು. ಇವತ್ತು ನಾವು ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಕೆ ಮಾಡಿದ ನಾವು ಅವರ ಮಟ್ಟಿಗೆ ಇದ್ದೇವೆ, ಅವರಷ್ಟೇ ನಾವು ಕೋಳಿ ಸಾಕಾಣಿಕೆಯಲ್ಲಿ ಮುಂದುವರೆದಿದ್ದೇವೆ, ಅದನ್ನ ಬಳಸ್ಕೊಂಡು ನಾವು ಕೋಳಿ ಸಾಕಾಣಿಕೆಯಲ್ಲಿ ಮುಂಚೂಣಿಲಿದ್ದೇವೆ, ತಪ್ಪಾಗಲಾರ. ಇವತ್ತು ನಮ್ಮ ದೇಶದಕ್ಕೆ ಇಲ್ಲದೇ ಸುಮಾರು 70-80 ಲಕ್ಷ ಕುಟುಂಬಗಳು ಇದನ್ನು ನಂಬಿಕೊಂಡು ಜೀವನ ಮಾಡ್ತಾಯಿದೆ. ಇದರಲ್ಲಿ ಸಬ್ ಪೇರೆಂಟ್ಸ್ ಆಗಬೇಕು, ಗ್ರ್ಯಾಂಡ್ ಪೇರೆಂಟ್ಸ್ ಬೇಕು, ಜೊತೆಗೆ ಆಹಾರ ಉತ್ಪಾದನೆ ಘಟಕಗಳು ಬೇಕಾಗುತ್ತೆ, ಕೇಜ್ ಮಾಡುವ ಒಂದು ಫ್ಯಾಕ್ಟ್ರಿಯಿಂದಾಗಿ ಕುಕ್ಕುಟ ರೈತನ ಒಬ್ಬನೇ ಇದರಲ್ಲಿ ಭಾಗಿಯಾಗಿಲ್ಲ, ಸುಮಾರು ಎಲ್ಲರೂ ಭಾಗಿಯಾಗಿ ಇರುವಂಥ ಒಂದು ಉದ್ಯಮಿಯಾಗೂ ನಾವು ತೋದ್ಕೊಳ್ಬೋದು. ಈಗ ದೊಡ್ಡ ಉದ್ಯಮಿಯಾಗಿ ತೋಗಬೇಕಾದ್ರೆ ತುಂಬ ಕಷ್ಟ, ಹೆಚ್ಚಿನ ಮತ್ತು ತುಂಬ 70-80 ಜನ ಕೃಷಿಯಲ್ಲೇ ಅಳವಡಿಸ್ಕೊಂಡಿದ್ದಾರೆ. ಈಗ ಈ ಇತ್ತಲ ರೈತನಿಗೆ ಹೆಚ್ಚಿನ ಲಾಭಾಂಶ ಅಥವಾ ಹಣ ಗಳಿಸುವ ಒಂದು ಒಂದು ಸಾಕಾಣಿಕೆ ಅಂದರೆ ಕೋಳಿ ಸಾಕಾಣಿಕೆ. ಬಹುಶಃ ಹಸು ಸಾಕಾಣಿಕೆಯಲ್ಲಿ ತುಂಬ ಹೆಚ್ಚಿನ ಒಂದು ಒತ್ತಡ ಇರುತ್ತೆ ನಾವು, ಆದರೆ ಕೋಳಿ ಉದ್ಯಮದಲ್ಲಿ ಆಗೋದಿಲ್ಲ. ಉದಾಹರಣೆಗೆ ಇತ್ತಲ ಕೋಳಿಯಲ್ಲಿ 20 ಕೋಳಿ ಸಾಕಾಣಿಕೆ ಹೆಚ್ಚಿನ ಒಂದು ನಿಮಗೆ ನೌಕರರು ಅಥವಾ ಲೇಬರು ಬೇಕಿನ ಅವಶ್ಯಕತೆ ಕಡಿಮೆ ಇರುತ್ತೆ, ಹಾಗಾಗಿ ದಿನೇ ತಾರಬೇಕು ಕೋಳಿ ಇಡಲಾಗಲ್ಲ. ಕಡಿಮೆ ಲೇಬರ್ ಅಥವಾ ನಾವು ಇದೊಂದು ಕಡಿಮೆ ಲೇಬರ್ ಲೆಸ್ ಲೇಬರ್ ಓರಿಯೆಂಟೆಡ್ ಪ್ರೋಗ್ರಾಮ್ ತಪ್ಪಾಗಲ್ಲ. 20 ಕೋಳಿಗಳು ನೋಡ್ಕೊಳ್ಳೋದಕ್ಕೆ ಹೆಚ್ಚಿನ ಒಂದು ಜನ ಬಾರಿ ಮಧ್ಯಾಹ್ನ ಒಂದು ಬಾರಿ ತಿಂಡಿ ಮತ್ತು ಆಹಾರ ಕೊಟ್ಟರೆ ಆ ಒಂದು ಕರ್ತವ್ಯ ಮುಗೀತವ್ರು ಮುಗೀತು ಸಾವಿರ ಬೇಕಾಗುತ್ತೆ. ಒಂದು ಜೊತೆಗೆ ಅದು ಕೊಟ್ಟಿಗೆ ನಿರ್ಮಾಣ ಮಾಡಬೇಕಾಗುತ್ತೆ, ಕೊಟ್ಟಿಗೆ ನಿರ್ಮಾಣ ಬೆಳಗ್ಗೆ 4-5 ಗಂಟೆಗೆ ಹಾಲು ಕರಿಬೇಕು. ನಮ್ಮದು ಅಥವಾ ಹಸು ಸಾಕಾಣಿಕೆಯಲ್ಲಿ ಹೆಚ್ಚಿನ ಒಂದು ಪಶುವೈದ್ಯರ ಒಂದು ಹೆಚ್ಚಾಗಿ ಬೇಕಾಗುತ್ತೆ, ನಮಗೊಂದು ಬೇಕಾಗುತ್ತೆ ಪರೀಕ್ಷೆ ಬೇಕಾಗೋದು. ಆದರೆ ಕುಕ್ಕುಟ ಸಾಕಾಣಿಕೆಯಲ್ಲಿ ಹಲವು ಎಲ್ಲ ರೋಗಗಳು ನಾವು ಸಾಕಿರಬೇಕು, ಜೊತೆಗೆ ಕೋಳಿಗಳಿಗೆ ಬೇಕಾಗೊಂದು ಆಹಾರ ಔಷಧ ಇರ್ಬೋದು ತುಂಬ ಕಡಿಮೆ ಸಾಕಾಣಿಕೆ ಆಗಿದೆ. ಹಾಗೆ ಒಂದು ಎರಡನೇ ಭಾಗ ಅಂದರೆ ರೈತರಿಗೆ ಒಂದು ಉಪಕಸವಾಗಿ ತೋಗ್ತಿರೋ ಜೊತೆಯಲ್ಲಿ ಇದನ್ನು ನಾವು ಉಪಕಸ ತೋದ್ಕೊಂಡು ಹೆಚ್ಚಿನ ಲಾಭಾಂಶ ಮಾಡಿಕೊಳ್ಳಬಹುದು, ಹಾಗಾಗಿ ಅವರಿಗೆ ಆರ್ಥಿಕ ಸಬಲೀಕರಣ. ಹಾಗಾಗಿ ರೈತರು ಕಳೆದ ಒಂದು ಸುಮಾರು 5-6 ವರ್ಷಗಳಿಂದ ಬ್ರಾಯ್ಲರ್ ಕೋಳಿ ತಮ್ಮ ಭಾರತ ದೇಶದಲ್ಲಿ ಸುಮಾರು 10-25 ದೇಶೀಯ ತಳಿಗಳು ನಮ್ಮಲ್ಲಿದೆ ಸರ್. ಉದಾಹರಣೆ ನಮ್ಮ ದೇಶದಲ್ಲಿ ಕಡಕ್ನಾಥ್ ಮಹಾರಾಷ್ಟ್ರ ಇರ್ಬೋದು, ಅಸೀಲ್ ಆಂಧ್ರ ಪ್ರದೇಶ, ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ಆಮೇಲೆ ಪ್ರತ್ಯೇಕ ರಾಜ್ಯಗಳಲ್ಲಿ ಅವರದೇ ಆದ ಒಂದು ತಳಿಗಳನ್ನು ಅವರು ಸಾಕಾಣಿಕೆ ಮಾಡ್ತಿದ್ದಾರೆ. ಅದು ಮುಖ್ಯ ಒಂದು ಪ್ರಾಬ್ಲಮ್ ಏನಂದಿದೆ ನಮ್ಮ ದೇಶದಲ್ಲಿ ಬೇಗ ಬೆದೆಗೆ ಬರುವುದಿಲ್ಲ, ಒಂದು ಮೊಟ್ಟೆ ಉಪ ತುಂಬ ಕಡಿಮೆ ಇರ್ತದೆ. ಸರ್ಕಾರ ನಮ್ಮ ಕ್ಯಾರಿ ಸೆಂಟ್ರಲ್ ಲೇಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇವರೊಂದು ಸಂಯೋಗದಿಂದ ಸಂಶೋಧನೆ ಮಾಡಿ ನಾವು ಸ್ಥಳೀಯ ತಳಿಗಳಿಂದ ಬೇರೆ ತಳಿಗಳು ಮೊನಶ್ರೀ ಇರ್ಬೋದು, ಚಾಬ್ರು ಇರ್ಬೋದು, ಖುಷಿ ಬ್ರೋ, ಸುಮಾರು 100-200 ನಾವುಗಳು ಸುಮಾರು 160-170 ದಿವಸಕ್ಕೆ ಪ್ರಾಯಕ್ಕೆ ಬರ್ತವೆ. ಅವೊಂದು ಒಂದು ವರ್ಷದ ಅವಧಿಯಲ್ಲಿ ಸುಮಾರು 180 ಮೊಟ್ಟೆ ಕೊಡ್ತವೆ. ಅದೇ ನಮ್ಮ ನಾಟಿ ಕೋಳಿ, ಅದು ಗಾಗಸ್ ಕೋಳಿ, ಅದು 5-7 ತಿಂಗಳ ಶರೀರದ ತೂಕ ಕೆಲವೊಂದು 1.5-1.5 ಕೆಜಿ ಬರುತ್ತೆ. ಅದೇ ಉಳಿದೋಷ ತಳಿಗಳಂದರೆ ಗಿರಿರಾಜ, ವನರಾಜ, ವನಶ್ರೀ, ಸುಮಾರು ತಳಿಗಳಿದೆ. ಇದು ಅದು ಮೊಟ್ಟೆಗೂ ಆಗುತ್ತೆ ಮಾಂಸಕ್ಕೂ ಆಗುತ್ತೆ. ಈಗ ಗಿರಿರಾಜ ಮೊಟ್ಟೆಗೂ ಆಗುತ್ತೆ ಮಾಂಸಕ್ಕೂ ಆಗುತ್ತೆ, ಸೊಳಕ್ಕೆ 1.2 ಕೆಜಿ ಬರುತ್ತೆ, 1-2 ಕೆಜಿ ಬರ್ತವೆ, 160 ದಿವಸಕ್ಕೆ ಪ್ರಾಯಕ್ಕೆ ಬರ್ತವೆ, ಆ ಒಂದು ವರ್ಷದ ಇದಾಗುತ್ತದೆ. ಜೊತೆಗೆ ಮಾಂಸ ಮಾರಾಟ ತಿನ್ನುವವರ ಕುಟುಂಬ ಜಾಸ್ತಿ ಆಗುತ್ತೆ, ಜೊತೆಗೆ ಅವರ ಕುಟುಂಬದ ಸಹಾಯಪಡಿಸಲಾಗಿದೆ ಅಂತ ಹೇಳಿದ್ರಿ. ಇದರ ನಿರ್ವಹಣೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡೋದಾದರೆ ಏನೆಲ್ಲ ಸವಾಲುಗಳಿದೆ? ಕೋಳಿ ಮೊಟ್ಟೆ ಅಥವಾ ಬ್ರಾಯ್ಲರ್ ಸಾಕಾಣಿಕೆಯಲ್ಲಿ ಹೆಚ್ಚಿನ ಒಂದು ನಿರ್ವಹಣೆ ಬೇಕಾಗುತ್ತೆ, ಹೆಚ್ಚಿನ ಒಂದು ಖರ್ಚಾಗುತ್ತೆ. ನಾವು ಇತ್ತಲ ಕೋಳಿಗೆ ನಮ್ಮ ನಾಟಿ ಕೋಳಿನ ನಾವು ಸಾಕಬಹುದು, ಅದನ್ನೇ ಒಂದು ಉದ್ಯೋಗ ಮಾಡ್ಕೊಳ್ಬೋದು ಅಥವಾ ಮಾಡ್ಕೋಬೋದು. ಒಂದೊಂದಕ್ಕೊಂದೊಂದು ಸುಮಾರು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆ. ಮುಖ್ಯವಾಗಿ ಹಿತ್ತಲ ಕೋಳಿ ಹೇಳಿದ ಹಾಗೆ ಹೇಳಿದಾಗೆ ಇದರಲ್ಲಿ ಮೊಟ್ಟೆ ಪ್ರಮಾಣ ಕಡಿಮೆ ಇರ್ತದೆ, ಹೆಚ್ಚಿನ ಶರೀರ ತುಕ್ಕ ಕಡಿಮೆ ಇರ್ತದೆ. ಒಂದು ಇದರಲ್ಲಿ ಮುಖ್ಯವಾಗಿ ನಮ್ಮ ನಾಟಿ ಕೋಳಿ ಅಥವಾ ನಮ್ಮ ದೇಶೀಯ ತಳಿಗಳಿಗೆ ಹೆಚ್ಚಾಗಿ ರೋಗಗಳು ಬರುವುದಿಲ್ಲ. ಕೆಲವೇ ಸಿಡುಪು ಒಂದು ಕಾಯಿಲೆ ಮತ್ತು ನಾವು ಲಸಿಕೆ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ನಮ್ಮ ನಾಟಿ ಕೋಳಿಗಳಿಗೆ ನಾವು ಸುಧಾರಿತ ತಳಿಗಳು ಹೇಳ್ತೀವಿ, ಸುಧಾರಿತ ಮೊಟ್ಟೆ ತಳಿ ಇರ್ಬೋದು, ಸುಧಾರಿತ ಮಾಂಸ ತಳಿಗಳಲ್ಲಿ ನಾವು ಈ ಕುಕ್ಕುಟ ಉದಾಹರಣೆಗೆ ಮೊದಲನೇ ದಿವಸ ಮ್ಯಾರಕ್ ಡಿಸೀಸ್ ಕೊಡ್ತೇವೆ, ಏಳನೇ ದಿವಸಕ್ಕೆ ಲಸೋಟ ಒಂದು ಲಸಿಕೆ ಕೊಡ್ತೇವೆ. ಕೆಮ್ಮು ನಾವು ಹಾಕ್ಕೊಂಡಾಗ ಮಾತ್ರ ನಾವು ಈ ಒಂದು ಉದ್ಯಮದಲ್ಲಿ ನಾವು ಹೆಚ್ಚಿನ ಲಾಭ ನೋಡ್ಕೋಬೋದು. ಈ ಲಸಿಕೆಗಳನ್ನ ನಾವು ರೋಗ ನಾವು ವೈದ್ಯರು ಹೇಳಿರುವಂಥ ಲಸಿಕಾ ಕಾರ್ಯಕ್ರಮಗಳನ್ನ ನಾವು ಅಳವಡಿಸ್ಕೊಂಡ್ರೆ ಅಳಿಸ್ಕೊಂಡ್ರೆ ಫೀಡ್ ಹಾಕೋದು ಅವಶ್ಯಕತೆ ತುಂಬ ಕಡಿಮೆ ಇದೆ. ನಾವು 4 ವಾರ ಮಾತ್ರ ಬ್ರೂಡಿಂಗ್ ಮಾಡ್ತೀವಿ, ಅದಕ್ಕೆ 4 ವಾರ ಕಾಪಲಿನ ಹಾಗೆ ಫ್ರೀ ರೇಂಜಲ್ಲಿ ನಂತೀವಿ. ಅದನ್ನು ಕೋಳಿ ಬಟ್ಟ ಅದರಲ್ಲಿ ಹಿಂದಿನ ಒಂದು ಹಿತ್ತಲಲ್ಲಿ ಅದನ್ನು ಸಾಕಾಣಿಕೆ ಮಾಡ್ಬೋದು. ಆ ಕೋಳಿ ಕೊಟ್ಟು ಅವನ್ನು ಹಿತ್ತಲ ಕೋಳಿ ಸಾಕಾಣಿಕೆ ಮಾಡ್ಬೋದು. ಈಗ ಹೆಚ್ಚಿನ ಅವನಿಗೆ ಅವರಿಗೆ ಒಂದು ಬಂಡವಾಳ ಬೇಕಿರೋ ಅದಕ್ಕೆ. ಈವನ್ ನಮ್ಮ ಸುಧಾರಿತ ಕೋಳಿಗಳು ಅಷ್ಟೆ, ಹೆಚ್ಚಿನ ಬಂಡವಾಳ ಬೇಕಿರುವುದಿಲ್ಲ. ಆದರೆ 4 ಕಾಯಿಲೆ ಬರುವುದಿಲ್ಲ. ಅದಕ್ಕೆ ನಮ್ಮ ಉಳಿದಿರುವಂಥ ಆಹಾರ ಹುಳ ಉಪಟೆಗಳು ಅಥವಾ ಉಳಿದ ಒಂದು ಕೊರತೆಯನ್ನು ನೀಗಿಸೋದಕ್ಕೆ ಆ ಒಂದು ಕಾರ್ಯಕ್ರಮದಲ್ಲೂ 20 ಕೋಳಿಗಳನ್ನು ಪಂಜರದೊಂದಿಗೆ ಕೊಡ್ತೀರಿ ಅಂತ. ನಿರ್ವಹಣೆಗೆ ಏನಾದರೂ ವೆಚ್ಚ ಕೊಡೋದು ಇದೆಯಾ? ಜೊತೆಗೆ ಇನ್ನೊಂದು ಪ್ರಶ್ನೆ ಅಂದರೆ 20 ಕೋಳಿ ಕೊಟ್ಟ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು, ಅದರಲ್ಲಿ ಗಂಡು ಕೋಳಿ ಎಷ್ಟು, ಹುಂಜ ಎಷ್ಟು ಕೋಳಿಗಳಿಗೆ, ಅದಕ್ಕೇನು ಹಾಕ್ಕೊಂಡಿದ್ವಿ ಸರ್? ರೈತ ಮಹಿಳೆಯರು ಉದಾಹರಣೆಗೆ ಗ್ರಾಮೀಣ ಮಟ್ಟದಲ್ಲಿ ರೈತರ ಮಹಿಳೆಯರು ಆ ಒಂದು ಕುಟುಂಬ ನಿರ್ವಹಣೆ, ನಾವು ಕೋಳಿಗಳನ್ನು ಮಹಿಳೆಯರು ಕೊಟ್ಟ ಒಂದು ಪಕ್ಷದಲ್ಲಿ ರೈತರು ಹೆಚ್ಚಿನ ಗಮನ ಕೊಟ್ಟು ಅದನ್ನು ಸಾಕಾಣಿಕೆ ಮಾಡಿ ಅದರಿಂದ ಆರ್ಥಿಕ ಅವರು ಸಾಕಾಣಿಕೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಒಂದು ಕಾರಣದಿಂದಾಗಿ ನಾವು ಅದನ್ನು 5 ವಾರಗಳ ಸಾಕಾಣಿಕೆ ಮಾಡಿ ನೀವೇ ಮಾಡಿ ಸ್ಥಳೀಯ ಪಶು ವೈದ್ಯರಿಗೆ ಅವ್ರನ್ನ ನಾವು ತಿಳುವಳಿಕೆ ಕೊಟ್ಟಿರ್ತೇವೆ. 20 ಕೋಳಿ ನಿರ್ವಹಣೆ ಹೇಗೆ ಮಾಡಬೇಕು ನಾವು ಅವ್ರ ಮೇಲೆ, ನಾವು ಕೋಳಿಗಳಲ್ಲಿ ರೋಗ ನಿರ್ವಹಣೆ ತುಂಬ ಕಡಿಮೆ ಆಗಿದೆ. ಬಿಕಾಸ್ ಮುಖ್ಯ ಅಂದರೆ ನಾವು ಲಸಿಕಾ ಕಾರ್ಯಕ್ರಮ ತುಂಬ ಅಚ್ಚರಿತಿ ಕಾಯಿಲೆ ಬರೋದಿಲ್ಲ. ಆ ಒಂದು ಮುಖ್ಯವಾಗಿ 20 ಕೋಳಿಗಳಲ್ಲಿ ನಾವು 5-6 ಕೋಳಿ ಓದ್ತಾರೆ. ಒಂದು ದೇಶಿ ತಳಿ, ದೇಶಿ ತಳಿ ಸುಮಾರು 6 ತಿಂಗಳೊಳಗೆ 1.1 ವರ್ಕ್. ಎರಡನೇ ಮುಖ್ಯವಾಗಿ ಅದನ್ನೇ ಅವರು ಒಂದು ಮಾತೃ ಕೋಳಿ ಮಾಡ್ಕೋಬೋದು. ಅದರಲ್ಲಿ ಹೆಣ್ಣು ಕೋಳಿ ಕಂಡುಕೊಂಡು 6 ತಿಂಗಳಿಗೆ ಬೇರೆ ಪ್ರಾಯಕ್ಕೆ ಬರುತ್ತೆ ಕೋಳಿಗಳು. ಆ ಪ್ರಾಯಕ್ಕೆ ಬಂದಾಗ ಸಂವರ್ಧನೆ ಮಾಡಿದಾಗ ಬರುತ್ತೆ. ಸೊ ಪ್ರತಿ ವರ್ಷ ಅವರು 600 ಮಳಿಗೆ ಮರಿಗಳನ್ನ ಉತ್ಪಾದನೆ ಮಾಡ್ಬೋದು, ಮಾಡ್ಕೊಳ್ಬೋದು. ಒಂದು ಮರಿ ರೀತಿಯ ಆರ್ಥಿಕ ಪ್ರೋತ್ಸಾಹ ಬೇಕು ಅವ್ರಿಗೆ. ಆ ಒಂದು ಮಾಡ್ಕೊಳ್ಬೋದು ಸರ್, ತಿಳುವಳಿಕೆ ಇದೆ, ಸಮಯ ಎತ್ತುಕೊಳ್ಳಿ. ಸುಮಾರು 2-3 ವರ್ಷ ದೊಡ್ಡ ಒಂದು ಉದ್ಯಮ ಮಾಡ್ಕೋಬೋದು ಅವರು. ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ ತರಕಾರಿ ಇರ್ಬೋದು, ಹಾಲಿರ್ಬೋದು, ಹೆಚ್ಚಿನ ಬೆಲೆ ಇದೆ. ಇವತ್ತು ದೇಶೀಯ ಮಾಂಸದ ತಳಿಗಳಿಗೆ ಸುಮಾರು 600-10 ಗಂಟೆಗಳಿದ್ರೆ 10 ಗಂಟೆಗಳು ಪ್ರಾಯಕ್ಕೆ ಬಂದಾಗ 60 ಮಟ್ಟದ 5 ಮಾರ್ಕೊಂಡ್ರು ಆರ್ಥಿಕವಾಗಿ ತುಂಬ ಮುಂದ್ಬರ್ಬೋದು ಅವರು. ಮುಖ್ಯವಾಗಿ ನಮ್ಮ ದೇಶದ ಜನರಿಗೆ ಕುಟುಂಬ ಪ್ರಮುಖ ಆರ್ಥಿಕವಾಗಿ ಮುಂದೆ ಬರುವುದು ನನಗೆ ಒಂದು ನನ್ನ ಭಾವನೆ ಸರ್. ಭಾಳ ಸಂತೋಷ ಡಾಕ್ಟರ್ ಕೆ ಅನಂತಕುಮಾರ್ ಅವರೇ. ಇಷ್ಟೊತ್ತು ಹಿತ್ತಲ ಕೋಳಿ ಸಾಕಣೆಗೆ ಇರುವಂತಹ ಅವಕಾಶಗಳು ಹೇಗೆ, ಅದರಲ್ಲೂ ಗ್ರಾಮೀಣ ಮಹಿಳೆಯರಿಗೆ ಒಂದು ಅವರಿಗೆ ಆರ್ಥಿಕವಾಗಿ ಬಲವನ್ನು ತುಂಬೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿದೆ, ಯೋಜನೆಗಳನ್ನು ರೂಪಿಸಿದೆ ಹೇಗೆ ಏನು ಅಂತ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ ಡಾಕ್ಟರ್ ಅನಂತಕುಮಾರ್. ನನ್ನ ಹೆಸರು ಡಾಕ್ಟರ್ ಅನಂತಕುಮಾರ್ ಅಂತ. ನನ್ನ ಮೊಬೈಲ್ ಸಂಖ್ಯೆ 8-2-9-6-4-7-0-9-5-2. ಸಂತೋಷ ಡಾಕ್ಟರ್ ಕೆ ಅನಂತಕುಮಾರ್ ಅವರೇ. ಹಿತ್ತಲ ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿದೆ, ಈ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ನಿಮ್ಮೆಲ್ಲ ಮಾಹಿತಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ವಂದನೆಗಳು. ನಮಸ್ಕಾರ. ಇದರಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಕೆ ಆನಂದ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಪ್ರಸಾರವಾಗಲಿದೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ ಗಳನ್ನು ಭದ್ರವಾಗಿ ಮುಚ್ಚಿರಿ. ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಬೆಂಕಿ ರೋಗ ಒಂದು ಭಯಂಕರ ರೋಗವು, ಕಾ ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ಕಾಡಿಗೆ ಉಪಚಾರ ಇದಕ್ಕೆ ಉತ್ತರವು.